ಆಕಾಶವಾಣಿ ಕಾರವಾರ. ಸುರಕ್ಷಾ ನಿಯಮೋ ಕಿ ಜಾನಕಾರಿ ಬಿಜಲಿ ತೂಫಾನ್ ಮೇ ಆಪ್ಕಿ ಜಾನ್ ಬಚಾ ಸಕ್ತಿ ಹೈ. ಸಬ್ಸೆ ಪಹಲೆ ಪೂರಿ ತರಹ ಸೆ ಬಂದ್ ಇಮಾರತ್ ಯಾ ವಾಹನ್ ಕೆ ಅಂದರ್ ಜಾನೆ ಕಿ ಕೋಶಿಶ್ ಕರೆ. ಟ್ರ್ಯಾಕ್ಟರ್, ರಿಕ್ಷಾ, ಮೋಟರ್ ಸೈಕಲ್ ಜೈಸೆ ಖುಲೆ ವಾಹನೋ ಕಾ ಉಪಯೋಗ ನಾ ಕರೆ. ಲೋಹೆ ಕಿ ಛಪ್ಪರ್, ಖುಲಿ ಪಾರ್ಕಿಂಗ್, ಬನ್ ರಹಿ ಇಮಾರತೆ ಔರ್ ಢಕೆ ಹುಯೆ ಬರಾಮದೆ ಸುರಕ್ಷಿತ ಶರಣ್ ಸ್ಥಾನ್ ನಹೀ ಹೈ. ಪೇಡ್ ಕೆ ನೀಚೆ ಶರಣ್ ನಾ ಲೆ. ಯದಿ ಆಪ್ ಜಂಗಲ್ ಮೇ ಹೈ ತೋ ಸಬ್ಸೆ ಛೋಟೆ ಪೇಡೋ ಕೆ ನೀಚೆ ಆಶ್ರಯ ಖೋಜೆ. ಅಗರ್ ಆಶ್ರಯ ತಕ್ ನಾ ಪಹುಂಚ ಪಾಯೆ ತೋ ಆಸ್ ಪಾಸ್ ಕಿ ಸಬ್ಸೆ ಊಂಚೀ ವಸ್ತು ನಾ ಬನೆ. ಘುಟನೋ ಕೆ ಬೀಚ ಸರ್ ರಖ ಕರ್ ದೋನೋ ಏಡಿಯಾ ಛುಯೆ ಐಸೆ ಉಕುಡು ಕರ್ ಬೈಠೆ, ಜಮೀನ್ ಪರ್ ನಾ ಲೇಟೆ. ಪಾನಿ ಔರ್ ನಾವೋ ಸೆ ಬಾಹರ್ ನಿಕಲೆ. ಪಾನಿ ಕೆ ಖಡ್ಡೋ ಮೇ ಖಡೆ ನಾ ರಹೆ. ರಬರ್ ಕೆ ಜೂತೆ ಪಹನೆ ಹೋ ಫಿರ್ ಭೀ ಜಾನವರೋ ಕೋ ಬಾಹರ್ ಬಂಧಾ ನಾ ಛೋಡೆ. ಆಪಾತ್ಕಾಲೀನ ಸ್ಥಿತಿ ಮೇ ಪ್ರಾಥಮಿಕ ಉಪಚಾರ ದೇ ಔರ್ ಆಂಬ್ಯುಲೆನ್ಸ್ ಬುಲಾಯೆ ಯಾ ಅಸ್ಪತಾಲ್ ಲೆ ಜಾಯೆ. ತಯಾರಿ ಮೇ ಹೀ ಸಮಝದಾರಿ. NDMA ಎವಂ IIPHG ದ್ವಾರಾ ಜನಹಿತ ಮೇ ಜಾರಿ. ಜನಪದ ಸಂಗೀತ ಹುಲಿಗಿ ಎಂಕುಗೌಡ ಮತ್ತು ಬಳಗದವರಿಂದ ನಾರಾಯಣ ಸ್ವಾಮಿ ಹಾಡುಗಳು. ಆಕಾಶವಾಣಿ ಕಾರವಾರ. ನಾರಾಯಣ ಸ್ವಾಮಿಯೋ ಜೋಗಿ ರಮನಗೆ ಕುಣದಾನೋ ನಾರಾಯಣ ಕೈಯಲೆ ತಂಬ ಕಾಲಲ್ಲೇ ಕುಣಿತ ನಡೆದನು ನಾರಾಯಣನೋ ಕೈಯಲ್ಲಿ ತಂಬುರಿಯ ಬೈದಾನೋ ಕೈಯಲ್ಲಿ ತಂಬುರಿಯ ನುಡಿದಾನ ನಾರಾಯಣ ಬಾಯಲ್ಲಿ ಪದವಾ ಹೇಳುವಾನೋ ಕೈಯಲ್ಲೇ ತಂಬುರಿಯ ನುಡಿದಾನೋ ನಾರಾಯಣ ಬಾಯಲ್ಲಿ ಪದನ ಕೈಯಲೆ ಮೋಟಕಿ ತರವಳ ಕುಸುಳು ಮಲಿಯೋ ಕಾಳ ಮೋಟಕಿ ಪಡಿದನೋ ಪಡಿದನ ಇಡುವಾಡೆ ತಂದಲೆ ಜೋಗೋಳಿಲ್ಲೋ ಅಣ್ಣಲಡಗಿದ್ರೆ ಬಡೋ ಚಂದೋ ಪಡಿದನ ಇಡುವಾಡೆ ಕಂದೆ ಜೋ ಕೂಳಿಲ್ಲೋ ಲಟ್ಟರೆ ಲಡಗಿದ್ರೆ ಬಡೋ ಚಂದೋ ಅಟ್ಟ ಲಡಗಿಲ್ಲ ಚುಟ್ಟಲೋಗಿಲ್ಲೋ ಚಟ್ಟ ಪತ್ರೊಳೆ ಮರಲಿಲ್ಲೋ ಲಡಗಿಲ್ಲ ಚುಟ್ಟಲೋಳೋಗಿಲ್ಲೋ ಚಟ್ಟರೆ ಪತ್ರೊಳೆ ಮರಲಿಲ್ಲೋ ಚಟ ಪತ್ರೊಳೆ ಮೊದಲ ಜೋಗಪ್ಪನೇ ಕುಡವಾಡರು ನೀರ ಕೊಡನಂದೋ ಚಟ ಪತ್ರೊಳೆಯೇ ಮೊದಲೆಲ್ಲ ಜೋಗಪ್ಪನೇ ಕುಡವಾಡರು ನೀರ ಕೊಡನಂದೋ ಕೆರೆ ನೀರೆ ಕ್ಯಾಂಗೈಡೋ ಬಾವಿ ನೀರೆ ಮಂಗೈಡೋ ತಂದೊಂದೇ ನೀರೆ ನೀರೇ ಮೊದಲಿಲ್ಲ ಜೋಗಪ್ಪನೇ ಕೊಡುವಾಡರು ನೀರ ಕೊಡೆ ನಂದು ಮಟ್ಟೊಂದ ಮಾತ ಹೇಳಲೆ ಕುಸು ಮಲಿಯೋ ಕೊಡಕರಗಿ ಜೋಡ ಹಿಡಿದಾಳೋ ಮೊಟ್ಟಲ ಮಾತ ಹೇಳ ಕುಸು ಮಲಿಯೋ ಕೊಡಕರಗಿ ಜೋಡ ಕರಗಿ ಜೋಡಾಳ ಕೂಚುಡು ಮಲಿಯೋ ಕಂಚಿ ನದ ಕೊಡನ ಲಿಡದಳೋ ಕಂಚಿ ನದ ಕೊಡವಾಳ ಕೂಚು ಮಲಿಯೋ ಮುಡಿನ ಬಾವಿಗೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಹುಲಿಗಿ ಎಂಕುಗೌಡ ಮತ್ತು ಬಳಗದವರಿಂದ ನಾರಾಯಣ ಸ್ವಾಮಿ ಹಾಡುಗಳು ಪ್ರಸಾರವಾಯಿತು. ಆಕಾಶವಾಣಿ ಕಾರವಾರ, ಸಮಯ 7 ಗಂಟೆ ಆಗಲಿದೆ. ಏರ್ ನೆಕ್ಸ್ಟ್ ಕಾರ್ಯಕ್ರಮ ನಿಮ್ಮ ಕನಸಿಗೆ ನಿಮ್ಮದೇ ಮಾತು, ಬೆಂಗಳೂರು ಕೇಂದ್ರದ ಸಹ ಪ್ರಸಾರ. ಆಕಾಶವಾಣಿ